ಅವುಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾವು ಇವತ್ತು ನಾರಾಯಣ ಸ್ವಾಮಿ ಅವರಿಂದ ತಿಳಿದುಕೊಳ್ಳೋಣ. ಟ್ರ್ಯಾಕ್ಟರ್ನ ಇಟ್ಕೊಂಡಿದ್ದಾರೆ, ಅದೇ ರೀತಿ ಈ ಕಳೆ ತೆಗಿತಕ್ಕಂತ ಯಂತ್ರವನ್ನು ಕೂಡ ಇಟ್ಕೊಂಡಿದ್ದಾರೆ, ಅವುಗಳ ಸರ್ವಿಸ್ ಅನ್ನ ಅವರೇ ಮಾಡ್ಕೊಳ್ತಾರೆ. ಅದರ ಜೊತೆಗೆ ಹೇಗೆ ನಾವು ಯಂತ್ರಗಳನ್ನ ಬಳಕೆಯನ್ನ ಮಾಡಬೇಕು, ಯಂತ್ರಗಳ ಬಳಕೆಯ ಸಂದರ್ಭದಲ್ಲಿ ಏನನ್ನ ಮಾಡಬೇಕು ಮತ್ತೆ ಏನನ್ನ ಮಾಡಬಾರದು ಅಂತಕ್ಕಂತ ವಿಚಾರಗಳನ್ನ ಅವರು ತಿಳಿಸಿಕೊಡ್ತಾರೆ. ನಮಸ್ಕಾರ ನಾರಾಯಣ ಸ್ವಾಮಿ ಅವರು. ನಮಸ್ಕಾರ ಸರ್. ಎಷ್ಟು ವರ್ಷ ವಯಸ್ಸು ತಮಗೆ? ನಮಗೆ ಈಗ ಕರೆಕ್ಟ್ ಆಗಿ 50 ವರ್ಷ ತುಂಬಿ 51ನೇ. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ದೀರಿ? ನಾನು ಹೆಚ್ಚು ಕಮ್ಮಿ 35 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. 35 ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ರಿ. ಏನ್ ಓದಿದ್ರಿ ನಾರಾಯಣ ಸ್ವಾಮಿ ಅವರು? SLC ಸರ್. ಮುಂದಕ್ಕೋದ್ಲಿಲ್ಲ. ಯಾಕೆ ಓದ್ಲಿಲ್ಲ ಮುಂದಕ್ಕೆ ಅಂದ್ರೆ? ಆಗ ಕೃಷಿ ಮಾಡ್ಬೇಕು ಅನ್ನೋ ಒಂದು ಏನೋ ಮನೆಯಲ್ಲೂ ಎಲ್ಲ ಇದ್ ಮಾಡಿದ್ರು, ಹಂಗಾಗಿ ಜಮೀನು ಸಾಕಷ್ಟು ಇತ್ತು. ಆಗ ಒಂದ 7-8 ಎಕರೆ ಜಮೀನ್ ಇತ್ತು. ಈಗ ನಮ್ಮ ಅಣ್ಣ ಒಬ್ರಿದಾರೆ, ಅವರು ಬಿಸ್ನೆಸ್ ಮಾಡ್ತಾ ಇದಾರೆ. ನಮ್ಮ ತಮ್ಮ ಒಬ್ಬರಿದಾರೆ, ಅವರು ಬಿಸ್ನೆಸ್ ಮಾಡ್ತಾ ಇದ್ರು. ಹಂಗಾಗಿ ನಾನೊಬ್ಬ ಜಮೀನ್ ಕೆಲ್ಸಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕೃಷಿಯನ್ನೇ ಮಾಡ್ತಾ ಇದ್ದೀನಿ. ಪೂರ್ಣ ಪ್ರಮಾಣ ಕೃಷಿನೇ, ಬೇರೆ ಯಾವುದು ಬೇರೆ ಇದಿಲ್ಲ. ಎಷ್ಟು ಜಮೀನ್ ಇದೆ? ಜಮೀನ್ ಈಗ ಒಂದ್ 30 ಎಕರೆ ಇದೆ ಸರ್. 30 ಎಕರೆ ಜಮೀನ್ ಇದೆ. 30 ಎಕರೆ ಜಮೀನಲ್ಲಿ ಏನೇನು ಬೆಳ್ಕೊಳ್ತೀರಿ? ಅಡಿಕೆ ಇದೆ, ತೆಂಗು, ಬಾಳೆ, ಸಪೋಟ, ಮಾವು ಸ್ವಲ್ಪ ಇದೆ, ಹಲ್ಸು ಇದೆ, ಹಣ್ಣಿನ ಗಿಡಗಳು ಸಾಕಷ್ಟು ಎಲ್ಲ ಇದೆ ಸರ್. ಎಲ್ಲದನ್ನು ಆರ್ಗ್ಯಾನಿಕಲ್ಲೇ ಮಾಡ್ತೀವಿ. ಯಾವುದು ಏನು ಅದಕ್ಕೆ ಕೆಮಿಕಲ್ ಆಗಲಿ, ಫರ್ಟಿಲೈಸರ್ ಹಾಕೋದಾಗ್ಲಿ, ಇಲ್ಲಾಂದ್ರೆ ಸ್ಪ್ರೇ ಯಾವುದು ಮಾಡಿಲ್ಲ ಇಲ್ಲಿವರೆಗೂ ನಾವು. ಇದುವರೆಗೂ ಎಲ್ಲ ಹೇಳ್ತಾರೆ ಮಾಡಿ ಇನ್ನೂ ಇಳುವರಿ ಬರುತ್ತೆ, ಇನ್ನೂ ಇಳುವರಿ ಬರುತ್ತೆ ಅಂತ. ಸಪೋಟ ಅಂತವೇ ಹೆಚ್ಚು ಕಮ್ಮಿ ಇವತ್ತು ಒಂದು ಕ್ರಿಕೆಟ್ ಬಾಲ್ಗಿನಲ್ಲೂ ದಪ್ಪ ಇದಾವೆ. 2 ಕ್ರಿಕೆಟ್ ಬಾಲ್ ಹಾಕ್ಬೇಕು ಅಷ್ಟಿಷ್ಟು ದಪ್ಪ ನಾವು ಇದಾವೆ ಸಪೋಟ, ಆರ್ಗ್ಯಾನಿಕಲ್ ಮಾಡಿವೆ. ಒಟ್ಟಿನಲ್ಲಿ ನೀರು ಕೊಡ್ತೀವಿ ಮುಖ್ಯ, ಅದಕ್ಕೆ ದನಿ ಗೊಬ್ಬರ, ಕುರಿ ಮಂದೆನೇ ಸೇರಿ ಕುರಿ ಮಂದೆನೇ ಇಲ್ಲಿಸ್ತೀವಿ. ಯಾಕೆ ಈಗ ಆರ್ಗ್ಯಾನಿಕ್ ಅಲ್ಲೇ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ನಾವು ಫಸ್ಟ್ ಹೆಚ್ಚು ಕಮ್ಮಿ ಒಂದು 5-10 ವರ್ಷ ನಾವು ಸಖತ್ ಕೋಸ್ ಬೆಳೀತಿದ್ದು. ತುಂಬಾ ಅಂದ್ರೆ ಹೆಚ್ಚು ಕಮ್ಮಿ ವರ್ಷಕ್ಕೆ 15-20 ಲೋಡ್ ಕೋಸ್ ಬೆಳೀತಿದ್ದು. ನಾವು ಔಷಧಿಲೇ ಮುಳುಗಿ ಎದ್ಬಿಟ್ಟು ಆಮೇಲೆ ನಮ್ಗೆ ಆಗ ಇಷ್ಟೊಂದು ಅನುಭವ ಇರಲಿಲ್ಲ ಇದ್ರ ಬಗ್ಗೆ, ಪರಿಸರದ ಬಗ್ಗೆ ಆಗ್ಲಿ ಕೃಷಿ ಬಗ್ಗೆ ಆಗ್ಲಿ ಅನುಭವ ಇರಲಿಲ್ಲ. ಆಮೇಲೆ ಅದನ್ನ ಆಳವಾಗಿ ಇದ್ ಮಾಡಿದಾಗ ನಾಳೆ ದಿವಸ ನಮಗೂ ತೊಂದರೆ, ಮಕ್ಕಳಿಗೂ ತೊಂದರೆ ಅನ್ನೋ ಒಂದು ನಿಟ್ಟಿನಲ್ಲಿ ಆರ್ಗ್ಯಾನಿಕ್ ಮಾಡಬೇಕು ಅಂತ ಬಂತು. ಈಗಲೂ ಮೇಜು ಇವೆಲ್ಲ ಬಂದ್ರೆ ಗೊಬ್ಬರ ಹಾಕ್ತಿವಿ. ತೆಂಗು, ಅಡಿಕೆ, ಬಾಳೆ, ಹಣ್ಣಿನ ಪದಾರ್ಥ ಯಾವ್ದಕ್ಕೂ ಔಷಧಿನ ಯೂಸ್ ಮಾಡ್ತಾ ಇಲ್ಲ, ಬಳಸ್ತಾ ಇಲ್ಲ. ಈಗ ಒಂದೇ ಸಾರಿ ನಾವು ಸಾವಯವದಲ್ಲಿ ಮಾಡ್ತೀವಿ ಅಂತ ಅಂದ್ರೆ ಅದು ಸ್ವಲ್ಪ ಕಷ್ಟ. ಸ್ವಲ್ಪ ಕಷ್ಟನೇ. ಹೆಂಗೆ ಹಂತ ಹಂತವಾಗಿ ಹೆಂಗೆ ನೀವು ಅಳವಡಿಕೆ ಮಾಡ್ತೀವಿ ಅಂದ್ರೆ ಸಾಮಾನ್ಯ ನಾವು ತೆಂಗು ಅಡಿಕೆಗೆ ಹಾಕಿ ಇಲ್ಲ ಬಿಡಿ. ನಾವು ಹೆಚ್ಚು ಕಮ್ಮಿ 28-30 ವರ್ಷ ಆಗಿದೆ ಅಡಿಕೆ ನೆಟ್ಟು, ಇದುವರೆಗೂ ನಾವು ಕೆಮಿಕಲ್ ಅಂತ ಹಾಕಿ ಇಲ್ಲ. ರಾಸಾಯನಿಕಗಳು ಇಲ್ಲದೆ ನಾವು ಕೃಷಿ ಮಾಡ್ತೀನಿ ಅಂತ ಅಂದಾಗ ಒಂದಷ್ಟು ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದ್ರೆ ಬೆಳೀತಕ್ಕಂತ ಗಿಡಗಳಿಗೆ ಮತ್ತೆ ಮರಗಳಿಗೆ ಪೋಷಕಾಂಶಗಳನ್ನ ಒದಗಿಸಲೇಬೇಕು. ಯಾವ ರೂಪದಲ್ಲಿ ಒದಗಿಸ್ತಾ ಇದ್ದೀರಿ? ಕೆಲವ್ರದ್ದು ನಮ್ಮ ಸ್ನೇಹಿತರವೆಲ್ಲ ನೋಡಿದೀನಿ, ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಈಗ ರಾಸಾಯನಿಕ ಬಳಸ್ತಾರೋ ಈ ವರ್ಷ ಜಾಸ್ತಿ ಆಗುತ್ತೆ, ಮುಂದಿನ ವರ್ಷ ಕಡಿಮೆ ಆಗುತ್ತೆ. ನಮ್ದು ಹಂಗೆ ಏರುಪೇರು ಆಗೋದಿಲ್ಲ. ಈ ವರ್ಷ ಏನಾಗುತ್ತೆ ನೆಕ್ಸ್ಟ್ ವರ್ಷನೂ ಅದೇ ಆಗುತ್ತೆ ಹೊರತು ಮುಂದಕ್ಕೆ ಹೋಗುತ್ತೆ. ನಮಗೆ ಬರಗಾಲ ಬಂದಾಗ ಮಾತ್ರ ಕಡಿಮೆ ಆಗಿತ್ತು ನಮಗೆ ಅಡಿಕೆ ತೆಂಗು ಎಲ್ಲವ. ಮತ್ತೀಗ ಅದು ಇಂಪ್ರೂವ್ ಆಗ್ತಾ ಇದೆ. ನಾವೇನು ಈಗೇನು ಗೊಬ್ಬರ ಸಿಂಹ ಗೊಬ್ಬರ ಏನು ಹಾಕಿಲ್ಲ, ದನಿ ಗೊಬ್ಬರ ಕುರಿ ಗೊಬ್ಬರದಲ್ಲೇ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. 2017ರಲ್ಲಿ ಬರಗಾಲ ಬಂದಿತ್ತು, ಅವಾಗ ತುಂಬಾ ಕಡಿಮೆ ಆಗ್ಬಿಟ್ಟಿತ್ತು, ಅರ್ಧಕ್ಕರ್ಧನೇ ಕಡಿಮೆ ಆಗೋಗ್ಬಿಟ್ಟಿತ್ತು ಇಳುವರಿ ಎಲ್ಲವ. ಈಗ ಮತ್ ಮಾಮೂಲಿ ಹಂಗೆ ಪರವಾಗಿಲ್ಲ, ಚೇತರಿಸ್ಕೊಂಡಿದೆ. ಒಳ್ಳೆ ಇಳುವರಿ ಈಗ ಬರ್ತಾ ಇದೆ, ಒಳ್ಳೆ ಇಳುವರಿ ಇದೆ ಸರ್. ಈಗ ಈಗ ದೊಡ್ಡ ಪ್ರಮಾಣದಲ್ಲಿ ಜಮೀನು ಇದ್ದಂತ ಸಂದರ್ಭದಲ್ಲಿ ಎಲ್ಲಾ ಕೆಲಸವನ್ನು ಕೂಡ ನಾವೇ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜೊತೆಗೆ ಇವತ್ತು ಕೃಷಿ ಕಾರ್ಮಿಕರ ಕೊರತೆ ಸಾಕಷ್ಟು ಇದೆ, ಹಾಗಾಗಿ ಅವ್ರ ಮೇಲೆ ನಾವು ಅವಲಂಬನೆಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಯಂತ್ರಗಳನ್ನ ಇಟ್ಕೊಂಡಿದ್ರ ಅವುಗಳ ಬಳಕೆಯನ್ನ ಹೇಗ್ ಮಾಡ್ತಾ ಇದ್ದೀರಿ? ಟ್ರ್ಯಾಕ್ಟರ್ ಇದೆ, ಅಳ ಹೊಡೆಯೋ ಮಿಷಿನ್ ಇದೆ, ಮರ ಕುಯ್ಯೋ ಮಿಷಿನ್ ಇದೆ. ನಾನು ಟ್ರ್ಯಾಕ್ಟರ್ ನೋಡಿದ್ದೀನಿ, 8-10 ಗಂಟೆ ಫಸ್ಟ್ ಹೊಡಿದಿದೆ. ಈಗೆಲ್ಲ ಆದಷ್ಟು ಕಡಿಮೆ ಮಾಡಿದ್ದೀನಿ, ಒಂದು 4-5 ಗಂಟೆ. ಯಾಕೆಂದ್ರೆ ತೋಟಗಳಿಗೆ ಇರೋದು, ಫಸ್ಟ್ ಎಲ್ಲ ತೋಟಗಳು ಕಡಿಮೆ ಇದ್ದಾಗ ನಾನು 8-10 ಗಂಟೆ ಬೇಸ ಹೊಡಿತಿದ್ದೆ ಟ್ರ್ಯಾಕ್ಟ್ರಲ್ಲಿ. ಮತ್ತೆ ಇನ್ನೇನು ಈಗ ಒಂದು ಸ್ವಲ್ಪ 50 ವರ್ಷನೂ ತುಂಬಲ್ಲ, ಹಂಗಾಗಿ ಒಂದು 3-4 ಗಂಟೆ ಡೈಲಿ. ಈಗಲೂ ಈಗ ಬೇಸ ಇದ್ದ ಟೈಮಲ್ಲಿ 4 ಗಂಟೆ ಅಂತೂ ಹೊಡೆದೇ ಹೊಡಿತೀನಿ, 3-4 ಗಂಟೆ. ಏನು ಉಳ್ತೀರ ಅಷ್ಟೊಂದು? ಖಾಲಿ ಜಾಗನೂ ಇದೆ ನಮ್ದು, ತೆಂಗು ಅಡಿಕೆ ಇರೋದು ಇದೆ, ಖಾಲಿ ಜಾಗನೂ ಇದೆ. ಅದ್ರಲ್ಲಿ ಜೋಳ ಬೆಳಿತೀವಿ, ಮತ್ತಿಲ್ಲಾಂದ್ರೆ ಬೇರೆ ಏನಾರು ಆಲೂಗಡ್ಡೆ ಬೆಳಿತೀವಿ. ಅವಕ್ಕೆಲ್ಲ ನಾವು ಸ್ವಲ್ಪ ಕೆಮಿಕಲ್ ಬಳಸ್ತೀವಿ, ಬಳಸಲ್ಲ ಅಂತ ಹೇಳಲ್ಲ. ಮಾತ್ರ ತೋಟಗಳಿಗೆ ಯಾವಕ್ಕೂ ನಾವು ಏನು ಕೆಮಿಕಲ್ ಬಳಸಲ್ಲ. ಟ್ರಾಕ್ಟರ್ ಕೊಂಡ್ಕೊಂಡು ಎಷ್ಟು ವರ್ಷ ಆಯ್ತು? ಟ್ರಾಕ್ಟರ್ ಕರೆಕ್ಟ್ ಆಗಿ ಈಗ ಇನ್ನೊಂದ್ ತಿಂಗಳು ಬಂದ್ರೆ 30 ವರ್ಷ ಆಯ್ತು ಸರ್. ಓಹೋ, 30 ವರ್ಷದಿಂದಲೂ ಕೂಡ ಟ್ರಾಕ್ಟರ್ ಇಟ್ಕೊಂಡಿದೆ. ಇಡೀ ನಮ್ಮ ಈ ಏರಿಯಾದಲ್ಲಿ ಯಾವ್ದು ಇಲ್ಲ ಆ ಟ್ರಾಕ್ಟರ್. ಅಷ್ಟು ಹಳೆ ಟ್ರಾಕ್ಟರ್? ಅಷ್ಟು ಹಳೆ ಟ್ರಾಕ್ಟರ್. ಇವತ್ತು ಕಂಡೀಷನ್ ಅಲ್ಲಿದೆ. ಇವತ್ತು ಕೆಲವರು ಹೇಳ್ತಾರೆ ಹೊಸ ಗಾಡಿ ಓಡಿಸ್ರಿ, ಇದು ಓಡಿಸ್ಬಿಟ್ರೆ ಪಿಕಪ್ ಅಲ್ಲಿ ಆಗ್ಲಿ ಗಾಡಿ ಉಕ್ಕೆಗಾಗ್ಲಿ ಯಾವ್ದಕ್ಕಾದ್ರೂ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಎಲ್ಲಾ ಹೇಳ್ತಾರೆ. ಈಗಲೂ ಯಾರ ಬೇರೆ ಗಾಡಿ ಓಡಿಸಿದ್ರೆ ಅದನ್ನ ಟ್ರಾಕ್ಟರ್ ಇಟ್ಕೊಂಡಿದ್ದೀರ 30 ವರ್ಷದಿಂದ, ಏನೇನು ಕೆಲಸ ಮಾಡ್ತೀರ ಟ್ರಾಕ್ಟರ್? ಟ್ರಾಕ್ಟರ್ಲ್ಲಿ ಕಲ್ಟಿವೇಟರ್ ಹೊಡಿತೀವಿ, ಐದಲ್ಕಿ ನೇಗ್ಲು, ಸಿಂಗಲ್ ನೇಗ್ಲು, ಡಿಸ್ಕು ಎಲ್ಲ ಹೊಡಿತೀವಿ. ತೋಟಗಳು ಮಾತ್ರ ಬರೀ ಐದಲ್ಕಿ ನೇಗ್ಲು ಕಲ್ಟಿವೇಟರ್. ಅದು ಐದಲ್ಕಿ ನೇಗ್ಲು ಹೊಡೆದ್ರೆ 2 ಇಂಚ್ ಮೇಲೆ ಹೊಡೆಯಲ್ಲ ಅಡಿಕೆ ಒಳಗೆ. 2 ಇಂಚ್ ಮೇಲೆ ನಾವು ಯಾವತ್ತು ಹೊಡೆಯೋದೇ ಇಲ್ಲ ಅಡಿಕೆ ಒಳಗೆ. ಯಾಕೆ? ಅನುಭವ ಆಗ್ಬಿಟ್ಟಿದೆ. ತುಂಬಾ ಡೀಪ್ ಆಗಿ ಹೊಡೆದ್ರೆ ಆ ವರ್ಷ ಇಳುವರಿ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಡ್ತು. ಆಮೇಲೆ ಕೊನೆಗೆ ಯಾಕೆ ಅಂತ ಒಂದ್ ಸ್ವಲ್ಪ ಇದ್ ಮಾಡಿ ಅದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದಾಗ ಅದ್ ಗೊತ್ತಾಯ್ತು. ಆಮೇಲೆ ನಾವು ಒಂದ್ 2 ಇಂಚ್ ಇದಲ್ಕಿನಗಳಲ್ಲಿ ಹೆಚ್ಚು ನಾವು ಕಲ್ಟಿವೇಟರ್ನೇ ಹೊಡ್ಕೊಳೋದು ಜಾಸ್ತಿ. ಅಂದ್ರೆ ಕಳೆ ನಿಯಂತ್ರಣಕ್ಕಷ್ಟೇ ನೀವು ಉಳುಮೆಯನ್ನ ಮಾಡ್ತಕ್ಕಂಥ? ಕಳೆ ನಿಯಂತ್ರಣಕ್ಕೆ ನನ್ನ ಅನುಭವದ ಪ್ರಕಾರದಲ್ಲಿ ಒಳ್ಳೆ ನೀರಿದ್ರೆ ಕಳೆನ ನಾವು ಕ್ಲೀನ್ ಆಗಿ ಮಿಷಿನ್ ಅಲ್ಲೇ ಹೊಡ್ಕಂತೀವಿ ಅನ್ನಂಗಿದ್ರೆ ಉಳುಮೆನೆ ಬೇಕಿಲ್ಲ. ನಾನು ಒಂದ್ 12 ವರ್ಷ ಮಾಡಿದ್ದೆ, ತುಂಬಾ ಚೆನ್ನಾಗಿ ಫಸಲು ಬರ್ತಾ ಇತ್ತು. ಅದೇನಾಯ್ತು ಅಂದ್ರೆ ನೀರ್ ಕಡಿಮೆ ಆದ್ರೆ ಆಗಲ್ಲ. ನೀರ್ ಕಡಿಮೆ ಆದ್ರೆ ಜೀರೋ ಕಲ್ಟಿವೇಶನ್ ಗೆ ತೋಟಗಳು ಉಳಿಸೋಣ ಬಾರಿ ಕಷ್ಟ ಸ್ವಲ್ಪ. ಈಗ ತುಂಬಾ ಜನ ಹೇಳ್ತಾರೆ ಆಳವಾಗಿ ಉಳುಮೆ ಮಾಡಿದಷ್ಟು ತುಂಬಾ ಒಳ್ಳೇದು, ಅದರಲ್ಲೂ ಕೂಡ ಈ ತೆಂಗು ಮತ್ತೆ ಅಡಿಕೆ ಏನಿರುತ್ತೋ ಅದ್ರ ಬೇರು ಹರಿಬೇಕು, ಬೇರ್ ಹರಿದ್ರೆ ಬಹಳ ಚೆನ್ನಾಗಿ ಫಸಲು ಬರುತ್ತೆ, ಗಿಡಗಳು ಚೆನ್ನಾಗುತ್ತೆ, ಉದುರುತ್ತೆ ಅಂತ ಎಲ್ಲ ಹೇಳ್ತಾರೆ ಸರ್. ಹಿಂದೇನಾಗದು ಅಂದ್ರೆ ನಮ್ಗೆ 20 ಅಡಿ 15 ಅಡಿ ಆಳದಲ್ಲಿ ನೀರ್ ಇರೋದು, ನೀರ್ ಸಿಗ್ತಾ ಇತ್ತು. ಏನ್ ಮಾಡೋರು, ಮೇಲ್ಗಡೆ ಎಲ್ಲ ಚೆನ್ನಾಗಿ ಉಕ್ಕೆ ಹೊಡೆದ್ಬಿಟ್ಟು ಬಿಟ್ಬಿಡೋರು, ನೀರೇ ಬೇಕಿರ್ಲಾಗ. ತೆಂಗಿನ ಬೇರು ಹೋಗುತ್ತೆ, ನನ್ನ ಪ್ರಕಾರ 40 ಅಡಿವರೆಗೂ ಇರೋದು ನಾನು ಅಬ್ಸರ್ವ್ ಮಾಡಿದೀನಿ. ಒಂದ್ ತೆಂಗಿನ ಬೇರುಗಳು 40 ಅಡಿ ಆಳದವರೆಗೂ ಇರೋದನ್ನ ನಾನು ಅಬ್ಸರ್ವ್ ಮಾಡಿದೀನಿ. ನನ್ ಬೋರ್ ಹಾಕ್ಸ್ಬೇಕಾದ್ರೆ ಒಂದ್ ಬೋರ್ ಹಾಕ್ಸಿ ಒಂದ್ ಕೇಸಿಂಗ್ ಬಿಟ್ಟಿದ್ದೆ 40 ಅಡಿನ. 40 ಅಡಿಲಿ ಮೋಟರ್ ಇಳಿಸಿ ಎತ್ತಬೇಕಾದ್ರೆ ಹಿಡಿತಾ ಇತ್ತು. ನಾನು ಯಾಕೆ ಹಿಂಗ್ ಹಿಡಿಯುತ್ತಲ್ಲ ಅಂತ ದಬಾಯಿಸಿ ಎತ್ತಿ ನೋಡಿದಾಗ ಮೇಕ್ ಎತ್ತಿದ್ಮೇಲೆ ಆ 40 ಅಡಿಲಿ ಹಿಡಿದಿದ್ದು ತೆಂಗಿನ ಬೇರ್ ಮೇಕ್ ಬಂದಿದ್ದು. ಹಂಗಾಗಿ ನನ್ಗೆ ಅನ್ನಿಸ್ತು ಈಗ ಹಿಂದೆಲ್ಲ 15-20 ಅಡಿಲಿ ನೀರ್ ಇರೋದು, ಅದರಿಂದ ಮೇಲ್ ಚೆನ್ನಾಗಿ ನೀಟಾಗಿ ಉಕ್ಕೆ ಮಾಡಿಬಿಟ್ರೆ, ಮೇಲ್ ಉಡಿ ಮಾಡಿಬಿಟ್ರೆ ಕೆಳಗಡೆ ನೀರ್ ಅದನ್ನ ತಾಣೋದು. ಈಗೇನಾಗಿದೆ, ಈಗ 100 ಅಡಿ ಹೋದ್ರು ನೀರಿಲ್ಲ. ಆದ್ರಿಂದ 150, 200, 300, 400 ನಾನು ಹೆಚ್ಚು ಕಮ್ಮಿ ನನ್ನ ಒಂದು 25-30 ಲಕ್ಷ ಖರ್ಚು ಮಾಡಿದ್ದೀನಿ 3 ವರ್ಷಕ್ಕೆ ಬರೀ ಬೋರಿಗೆ. 1000 ಅಡಿವರೆಗೂ ಬರ ಬಟ್ ಮಾಡ್ಲಾಗಿ ನಾನು ತೋಟ ಉಳ್ಕೊಂಡು, ಇಲ್ಲಾಂದ್ರೆ ತೋಟ ಉಳಿತಿರ್ಲಿಲ್ಲ. ಇವತ್ತೆ ಅಡಿಕೆ ತೆಂಗು ಎಲ್ಲ ಉಳ್ಕೊಳಕ್ಕೆ ಅವತ್ತ ಅಷ್ಟು ಖರ್ಚು ಮಾಡಿದಕ್ಕೋಸ್ಕರ ಇವತ್ತು ಅಡಿಕೆ ತೆಂಗು ಎಲ್ಲ ಚೆನ್ನಾಗಿದಾವೆ. ಹಂಗಾಗಿ ಹೆಚ್ಚು ಆಳವಾಗಿ ಉಳುಮೆಯನ್ನ ಮಾಡಬಾರ್ದು ತೆಂಗು ಮತ್ತೆ ಅಡಿಕೆನಲ್ಲಿ, ಆಳವಾದ ಉಳುಮೆ ಬೇಡ, ಬೇಕಿಲ್ಲ. ಮತ್ತೆ ಎಷ್ಟು ಸಾಧ್ಯ ಅಷ್ಟು ಎತ್ತಿನ ಉಳುಮೆ ಆದ್ರೆ ಇನ್ನೂ ಒಳ್ಳೇದು. ಟ್ರಾಕ್ಟರ್ಗಿನ ಎತ್ತಿನ ಉಳುಮೆ ಆದ್ರೆ ಇನ್ನೂ ತುಂಬಾ ಒಳ್ಳೇದು. ಯಾಕೆಂತಂದ್ರೆ ಅದು 2 ಇಂಚೆ ಉಳ್ಳೋದು. ಬೇಕಾದ್ರೆ ಎತ್ತಿನ ಉಳುಮೆ ನೀವು ಆಳವಾಗಿ ಹೊಡೆದ್ರು ಅಷ್ಟೊಂದ್ ಏನು ಅನ್ಸಲ್ಲ ಗಿಡಗಳಿಗೆ. ನಾವು ಹೆಚ್ಚು ಕಮ್ಮಿ ಈಗ ಒಂದ್ 2 ವರ್ಷದಿಂದ 2-3 ವರ್ಷದಿಂದ ಈಚೆಗೆ ಟ್ರಾಕ್ಟರ್ ಉಳುಮೆ ಮಾಡ್ತಾ ಇರೋದು. ಮುಂಚೆ ಎಲ್ಲ ನಾವು ಎತ್ತಲೆ ಎಲ್ಲಾನು ಎತ್ತಲೆ ಮಾಡಿಸ್ತಿದ್ದು, ಖಾಲಿ ಜಮೀನ್ಗಳು ಬಿಟ್ರೆ ಬಾಕಿ ಜಮೀನೆಲ್ಲ ಎತ್ತಲೆ ಉಳಿಸ್ತಿದ್ದು. ತೋಟ ತುಡಕೆ ಎಲ್ಲದನ್ನು ಎತ್ತಲೆ ಎಲ್ಲ ಎತ್ತಲೆ ಉಳಿಸ್ತಿದ್ದು. ನಾವು ಟ್ರಾಕ್ಟರ್ ಇಳಿಸಿರ್ಲಿಲ್ಲ ಹೆಚ್ಚಿಗೆ ಬಿಡಿ. ಏನೋ ಎಮರ್ಜೆನ್ಸಿ ಅಂದ್ರೆ ಮಾತ್ರ ಅಪರೂಪದಂಗ ಒಂದೊಂದ್ಸಲ ಟ್ರಾಕ್ಟರ್ ಹೊಡಿತಿದ್ದು. ಅಷ್ಟು ಬಿಟ್ರೆ ನಾವು ಜಾಸ್ತಿ ಹೊಡೆದೇ ಗೊತ್ತಿಲ್ಲ ತೋಟಗಳು, ಮುಂಚೆ ಖಾಲಿ ಜಾಗಗಳೇ ಹೊಡಿತಿದ್ದು. ಟ್ರಾಕ್ಟರ್ನ ಕಳೆದ 30 ವರ್ಷದಿಂದ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಇವತ್ತು ಕೂಡ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಹೇಳಿದ್ರಿ. ಈಗ ಒಂದು 8-10 ವರ್ಷಗಳ ಟ್ರಾಕ್ಟರ್ನ ನೋಡಿದ್ರೆ ಅವನ್ನ ಓಡಿಸೋಕೆ ಆಗುತ್ತೋ ಇಲ್ಲೋ ಅನ್ನೋ ಸ್ಥಿತಿನಲ್ಲಿ ಇರುತ್ತೆ. ಅಂತದ್ರಲ್ಲಿ 30 ವರ್ಷದಿಂದ ಹೇಗೆ ನೀವು ಟ್ರಾಕ್ಟರ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದೀರಿ? ಸರ್, ನಾನು ಟ್ರಾಕ್ಟರ್ ಅದು ಏನೇ ಸ್ಪೇರ್ಸ್ ಬೇಕು ಅಂದ್ರೂ ನಾನು ತಂದು ಇಲ್ಲೇ ಫಿಟ್ ಮಾಡ್ಕೊಂಡ್ಬಿಡ್ತೀನಿ. ಇಡೀ ಇಂಜಿನ್ ಪೂರ್ತಿ ಬಿಚ್ಚ ಬೇಕು ನಾನು ಫಿಟ್ ಮಾಡ್ತೀನಿ. ಹಂಗಾಗಿ ನನಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತು. ಒಂದು ಆಯಿಲ್ ಒಂಚೂರು ಕಡಿಮೆ ಇರಂಗೆ ಇಲ್ದಂಗೆ ನೋಡ್ಕೊಂತೀನಿ. ಹೈಡ್ರಾಲಿಕ್ ಆಯಿಲ್ ಆಗಲಿ, ಗೇರ್ ಬಾಕ್ಸ್ ಆಯಿಲ್ ಆಗಲಿ, ಇಂಜಿನ್ ಆಯಿಲ್ ಆಗಲಿ, ಆಮೇಲೆ ಇಂಜಿನ್ ಆಯಿಲು ಗಟ್ಟಿ ಆಗಬಾರ್ದು, ಅದು ನೋಡ್ಕೊಂತ ಇರಬೇಕು. ಈಗ ಕೆಲವ್ರು ಏನ್ ಮಾಡ್ತಾರೆ, ಟೈಮಿಂಗ್ಸೇ ನೋಡ್ತಾ ಇರ್ತಾರೆ. ಈಗೆಲ್ಲ ಹೆಂಗೆ ಅಂದ್ರೆ ಕೆಲವು ಲೋಕಲ್ ಆಯಿಲ್ ಬಂದಿರ್ತವೆ, ತುಂಬಾ ಬೇಗ ಗಟ್ಟಿ ಆಗ್ಬಿಡುತ್ತೆ. ಏನಿಲ್ಲ, ಅದು ಆಯಿಲ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ಗಟ್ಟಿ ಆಯ್ತಾ. ನಾವು ಆ ಟೈಮಿಂಗ್ಸ್ ನೋಡಕ್ ಹೋಗ್ಬಾರ್ದು, ನಾವು ಆಯಿಲ್ ಚೇಂಜ್ ಮಾಡ್ಬಿಡ್ಬೇಕು. ಹಂಗಾಗಿ ಏನಾಗುತ್ತೆ, ಅವೆಲ್ಲ ತುಂಬಾ ಹಾಳಾಗೋದು ಕಡಿಮೆ. ಈಗ ಆಯಿಲ್ ನ ಎಷ್ಟು ದಿವಸಕ್ಕೆ ಒಂದ್ಸರಿ ನೋಡ್ತಾ ಇರ್ಬೇಕಾಗುತ್ತೆ? ಆಯಿಲ್ ಡೈಲಿ ನೋಡ್ತಾ ಇರ್ಬೇಕು ನಾವು, ಕಡಿಮೆ ಇದೆಯಾ ಕರೆಕ್ಟ್ ಇದೆಯಾ ಅಂತ ಡೈಲಿ. ನಾವು ಇವತ್ ಗಾಡಿ ತೆಗಿತೀವಿ ಅಂದ್ರೆ ಆಯಿಲ್ ನೋಡಿ ಸಾಮಾನ್ಯ ಗಾಡಿ ತೆಗಿಯೋದು ಟ್ರಾಕ್ಟರ್ಗಳಲ್ಲಿ. ಈಗ ಇಡೀ ಟ್ರಾಕ್ಟರ್ನ ಬೇಕಾದ್ರೆ ನಾನು ಬಿಚ್ಚಿಬಿಟ್ಟು ಮತ್ತೆ ಅದನ್ನ ಹಂಗೆ ಫಿಟ್ ಮಾಡ್ತೀನಿ ಅಂತ ಹೇಳಿದ್ರಿ, ಟ್ರಾಕ್ಟರ್ ಬಗ್ಗೆ ಇಷ್ಟೊಂದು ತಿಳ್ಕೊಳ್ಳಿಕ್ಕೆ ಹೆಂಗ್ ಸಾಧ್ಯ ಆಯ್ತು ನಿಮ್ಗೆ? ನಾನು ಹೆಚ್ಚು ಕಮ್ಮಿ ನನ್ನ ಟ್ರಾಕ್ಟರ್ ಹೊಡೆಯಕ್ಕೆ ಹಿಡಿದು ಈಗ 30 ವರ್ಷ ಆಯ್ತು ಸರ್. ಹಂಗಾಗಿ ಟ್ಯಾಕ್ಟರ್ ಅದು ಮೆಕ್ಯಾನಿಕ್ ನಾನು ಎಲ್ಲೋದ್ರೂ ನಾನೇ ನಿಂತು ಮಾಡಿಸ್ತಿದ್ದು, ರಿಪೇರಿ ಮಾಡಕ್ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ. ಅದನ್ನ ನೋಡಿ ನೋಡಿ ಇವತ್ತು ನಾನು ಪೂರ್ತಿ ಕಲ್ತು ಬಿಟ್ಟಿದ್ದೀನಿ. ಈಗ ಕಳೆ ಯಂತ್ರ ಇದೆಯಲ್ಲ, ಕಾರ್ಬೇಟರ್ ಹೋಗ್ಲಿ ಕ್ಲಚ್ ಪ್ಲೇಟ್ ಹೋಗ್ಲಿ ಏನೇ ಹೋದ್ರು ತಂದು ನಾನೇ ಫಿಟ್ ಮಾಡ್ಕೊಂತೀನಿ ಅಲ್ಲ ಅಳವಡೆಯ ಮಿಷಿನ್. ಟ್ರಾಕ್ಟರ್ಗಳಲ್ಲಿ ಬಳಕೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಕೃಷಿಯಲ್ಲಿ ಏನು ಟ್ರಾಕ್ಟರ್ಗಳನ್ನ ಬಳಕೆ ಮಾಡ್ತಾರೋ ಅಲ್ಲಿ ಸಾಮಾನ್ಯವಾಗಿ ರೈತರು ಏನ್ ತಪ್ಪುಗಳನ್ನ ಮಾಡ್ತಾರೆ, ಏನ್ ಮಾಡ್ಬೇಕು ಮತ್ತೆ ಏನ್ ಮಾಡಬಾರ್ದು? ಅದೇನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಕ್ಲಚ್ ಮೇಲೆ ಕಾಲಿಟ್ಟಿರ್ತಾರೆ, ಮತ್ತೆ ಏನ್ ಮಾಡ್ತಾರೆ ಬೇಗ ಕಟ್ ಆಗ್ಬೇಕು ಅಂತ ಸಿಕ್ಕಾಬಟ್ಟೆ ಬ್ರೇಕ್ ನ ಬಳಸ್ಬಿಡ್ತಾರೆ, ಜಾಸ್ತಿ ಬ್ರೇಕ್ ನ ಬಳಸ್ತಾರೆ. ಅವೆಲ್ಲ ಆದಷ್ಟು ನೋಡಿ ನಿಧಾನಕ್ಕೆ, ಮತ್ತೆ ಏನ್ ಮಾಡ್ತಾರೆ ಆರ್ ಪಿ ಎಂ ನಾವೆಲ್ಲ ಏನ್ ಮಾಡ್ತೀವಿ ಒಂದ್ 10-15 ಇಟ್ಕೊಂಡ್ ಹೊಡಿತೀವಿ, ಕೆಲವರು 20-25 ಇಟ್ಕೊಂಡ್ ಹೊಡಿತಾರೆ. ಆ ಗಾಡಿಗಳು ಹಾಳಾಗಿ ಆಗ್ತವೆ. ಅದು ಸಾಮಾನ್ಯವಾಗಿ ಆರ್ ಪಿ ಎಂ ಎಷ್ಟು ಇಟ್ಕೋಬೇಕು ಯಾವಾಗ್ಲೂ? ನನ್ನ ಪ್ರಕಾರದಲ್ಲಿ 15 ಆದ್ರೆ ಸಾಕು ಸರ್, ಉಕ್ಕೆ ಹೊಡಿಯಕ್ 15 ಆದ್ರೆ ಸಾಕು. ಅಂದ್ರೆ ದುಡಿಮೆ ದೃಷ್ಟಿನಲ್ಲಿ ನೋಡಕ್ ಹೋಗ್ಬಾರ್ದು, ದುಡಿಮೆ ದೃಷ್ಟಿನಲ್ಲಿ ನೋಡಬಾರ್ದು. ಈ ಗಾಡಿನೂ ಚೆನ್ನಾಗಿರ್ಬೇಕು, ನಾವು ಆರಾಮಾಗಿ ನಿಧಾನ ಕೊಡಿಬಹುದು, ಏನ್ ತೊಂದ್ರೆ ಇಲ್ಲ. ತೋಟಗಳೆಲ್ಲ ನೀವು 15 ಬೇಕಿಲ್ಲ, 10 ಸಾಕು. 2-3 ವರ್ಷ ಆಯ್ತು ಅಷ್ಟೇ ತೋಟಗಳಲ್ಲಿ ಹೊಡಿಯಕ್ ಹೊಡೆದು. ಮುಂಚೆ ಎಲ್ಲ ಎತ್ತಲ್ಲಿ ಹೊಡಿಸ್ತಿದ್ದು, ಜನ ಸಿಗರು ನೀರಿಂದೆಲ್ಲ ನಾನೇ ನೋಡ್ಕೋತೀನಿ, ಮೋಟರ್ಗಳು ನಾನೇ ಎತ್ತೀನಿ, ಬೋರ್ಡ್ ವೈರಿಂಗ್ ಎಲ್ಲ ನಾನೇ ಮಾಡ್ಕೋತೀನಿ ಪ್ರತಿಯೊಂದು. ಹೆಚ್ಚು ಕಮ್ಮಿ ಈಗಲೂ ಒಂದು 5-6 ಬೋರ್ ಇದಾವೆ, ಪ್ರತಿಯೊಂದು ಮೈನ್ಸ್ ನಾನೇ ಹೇಳ್ಕೊಂತೀನಿ, ಪ್ರತಿಯೊಂದು ಅವೆಲ್ಲ ನಾನೇ ಮಾಡ್ಕೊಂತೀನಿ ಸರ್, ಯಾರನ್ನು ಕಾಯಕ್ ಹೋಗಲ್ಲ. ಪೂರ್ತಿ ಬೋರ್ಡ್ ಒಂದು ಏನಿದೆ ವೈರಿಂಗ್ ಎಲ್ಲ ನಾನೇ ಮಾಡ್ತೀನಿ. ಎಲ್ಲ ನೋಡಿ ನೋಡಿ ಕಲ್ತಿದ್ದು ಅಥವಾ ನೋಡಿ ನೋಡಿ ಕಲ್ತಿದ್ದು? ನಾನು ಎಲ್ಲೂ ಹೋಗಿ ಏನು ಇದ್ ಮಾಡಿ ಕಲ್ತಿದ್ದಲ್ಲ, ನಾನು ಒಬ್ಬನೇ ಒಂದೊಂದ್ ಟೈಮಲ್ಲಿ 2-2 ಲೆಂತ್ ಪೈಪ್ ಇಳಿಸಿ ಬಂದಿದ್ದೀನಿ ಬೋರಿಗೆ. ಟ್ರ್ಯಾಕ್ಟರ್ ಇದ್ರೆ ಸಾಕು, ಒಬ್ಬರೇ ಇಳಿಸ್ಬೋದು. ಇಳಿಸಕ್ಕೆ ತುಂಬಾ ನ್ಯಾಕಲ್ಲಿ ಇಳಿಸ್ಬೇಕು, ಅಷ್ಟು ಬಿಟ್ರೆ ಎತ್ತದಾದ್ರಷ್ಟೇ ಇಳಿಸೋದಾದ್ರಷ್ಟೇ. ನಾನು ಒಂದೊಂದ್ ಲೆಂತ್ 2-2 ಲೆಂತ್ ಆದ್ರೆ ಒಬ್ಬನೇ ಹೋಗಿ ಒಂದೊಂದ್ ದಿವಸ ಇಳಿಸಿ ಬಂದಿದ್ದೀನಿ. ಮಾಡ್ಬೋದು ಆತರ ಮಾಡ್ಬೋದು ಅಂದ್ರೆ ತುಂಬಾ ಜೋಪಾನವಾಗಿರ ಹುಷಾರಾಗಿರ್ಬೇಕಷ್ಟೇ, ಒಬ್ಬೊಬ್ರು ಇದ್ದಾಗ ತುಂಬಾ ಹುಷಾರಾಗಿರ್ಬೇಕಷ್ಟೇ. ಈ ಕೃಷಿ ಕಾರಣಕ್ಕಾಗಿ ನಾವೇನು ಟ್ರಾಕ್ಟರ್ಗಳನ್ನ ಬಳಕೆ ಮಾಡ್ತೀವೋ ಅಲ್ಲಿ ಬೇರೆ ಬೇರೆ ತರಹದ ಪರಿಕರಗಳನ್ನ ಬಳಸ್ತೀವಿ. ಒಂದ್ಸರಿ ಟ್ರೈಲರ್ ಇರ್ಬೋದು, ಒಂದ್ಸರಿ ನೇಗಿಲು ಹಾಕಬಹುದು, ಡಿಸ್ಕ್ ಹಾಕಬಹುದು, ಹಿಂಗೆ ಬೇರೆ ಬೇರೆ ತರದ ಇರುತ್ತೆ. ಇವನ್ನೆಲ್ಲ ನಾವು ಅಳವಡಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅದನ್ನ ಬಿಚ್ಚಿಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು? ಇಬ್ಬರಿರ್ತೀವಿ ಅನ್ಕೊಳ್ಳಿ, ಈಗ ಬಿಚ್ತಾ ಇರ್ತಾರೆ, ನಾವು ಗಾಡಿ ಮೇಲೆ ಕೂತಿರ್ತೀವಿ, ಆಗ ಏನ್ ಮಾಡ್ಬೇಕು, ಮೊದ್ಲು ನ್ಯೂಟ್ಲು ಮಾಡಿ ಕ್ಲಚ್ ಬಿಡ್ಕೊಬೇಕು. ಕೆಲವ್ರು ಏನ್ ಮಾಡ್ತಾರೆ, ಗೇರ್ ಅಲ್ಲಿ ಇಟ್ಕೊಂಡಿರ್ತಾರೆ, ಕ್ಲಚ್ ಇಟ್ಕೊಂಡಿರ್ತಾರೆ, ಹಿಂದಕ್ ನೋಡ್ತಾ ಇರ್ತಾರೆ, ಅಕಸ್ಮಾತ್ ಮಿಸ್ ಆಗಿ ಕ್ಲಚ್ ಹಿಂದ್ಗಡೆ ಅಲ್ಲಿ ಬಿತ್ತಾ ಇರ್ತಾರೆ, ಇಲ್ಲಿ ಕ್ಲಚ್ ಬಿಟ್ಬಿಡ್ತಾರೆ, ಗೊತ್ತಾಗಲ್ಲ ಅವರಿಗೆ. ಒಂದೊಂದ್ ಟೈಮಲ್ಲಿ ಮಿಸ್ ಆಗಿ ಏನಾರ ಕ್ಲಚ್ ಬಿಟ್ರೆ ಅನಾಹುತಗಳು ಆಗ್ತವೆ. ಅವನ್ನೆಲ್ಲ ಬಹಳ ಹುಷಾರಾಗಿರ್ಬೇಕು, ತುಂಬಾ ಹುಷಾರಾಗಬೇಕು ಅದರಲ್ಲಿ. ಅದರಲ್ಲೂ ಈಗ ಆಮೇಲೆ ಹುಡುಗರುಗಳನ್ನ ಎಷ್ಟು ಸಾಧ್ಯ ಅಷ್ಟು ಟ್ರ್ಯಾಕ್ಟರ್ಗಳ ಮೇಲೆ ಕೂರ್ಸೋದ್ ಕಡಿಮೆ ಮಾಡ್ಬೇಕು. ಆಮೇಲೆ ಯಾರೇ ಬಂದ್ರು ಟ್ರೈಲರ್ ಇದ್ರೆ ಟ್ರೈಲರ್ ಮೇಲೆ ಕುಂಡ್ರಿಸ್ಬಿಡ್ಬೇಕು, ಇಲ್ಲ ಟ್ರ್ಯಾಕ್ಟರ್ ಅಲ್ಲಿ ಅನಾವಶ್ಯವಾಗಿ ಕೂರಿಸ್ಲೇಬೇಕು ಅಂದಾಗ ಕೂರಿಸ್ದಾಗ ತುಂಬಾ ಜಾಗೃತಿಯಿಂದ ಹೋಗ್ಬೇಕು, ನಿಧಾನವಾಗಿ ತಾಳ್ಮೆಯಿಂದ ಹೋಗ್ಬೇಕು ಹೋಗ್ಬೇಕು. ಸಾಮಾನ್ಯವಾಗಿ ಈ ಬೇರೆ ಬೇರೆ ತರದ ನೇಗಿಲುಗಳನ್ನ ಸೆಟ್ ಮಾಡುವಾಗ, ಟ್ರಾಲಿಗಳನ್ನ ಸೆಟ್ ಮಾಡುವಾಗ ಸಾಮಾನ್ಯವಾಗಿ ಏನ್ ತಪ್ಪು ಮಾಡ್ತಾರೆ, ಏನ್ ಮಾಡಬಾರ್ದು? ಆಕ್ಚುಲಿ ನನಗೆ ಒಂದ್ಸಲ ಅದು ಟ್ರಾಲರ್ ಸಿಗಾಕ್ಬೇಕಾದ ಅನುಭವ ಆಗಿದೆ. ಡ್ರಾಬರ್ ರಾಡ್ ಇರಲ್ಲ, ಡ್ರಾಬರ್ ರಾಡ್ ಇಲ್ಲ ಅಂತ ಹೇಳಿ ಒಂದು ಸುಮ್ನೆ ಒಂದ್ ದಡಿನ ಹಾಕ್ಬಿಟ್ಟೆ, ದಡಿ ಹಾಕಿ ಟ್ರಾಲರ್ ಎತ್ತದೆ, ಅದೇನಾಗ್ಬಿಡ್ತು ಸ್ಲಿಪ್ ಆಗಿ ಬಿದ್ದು ಕಾಲ್ ಮೇಲೆ ಬಿದ್ದ್ಬಿಡ್ತು. ನನಗೆ ಅವಾಗ 16 ಹೊಲಿಗೆ ಹಾಕಿಸಿದ್ದೆ. ಅದು ನಾ ಏನೇ ಒಂದೊಂದ್ಸಲ ನಾವ್ ಎಷ್ಟು ಅಷ್ಟೇ ಕೇರ್ ಆಗಿದ್ರು, ಈಗ ಅದನ್ನ ತರೋಷ್ಟು ಪೇಷನ್ಸ್ ಇರಲ್ಲ. ಅರ್ಜೆಂಟ್ ನಾವೀಗ ಹೋಗ್ಬೇಕು ಅಷ್ಟೇ, ನಮ್ ತಲೆಯಲ್ಲಿ ಏನಿರುತ್ತೆ ಅರ್ಜೆಂಟ್ ನಾವು ಹೋಗ್ಬೇಕು. ಅದು ತುಂಬಾ ನಾವು ಅದೊಂದಂತೂ ತುಂಬಾ ಕೇರ್ ಆಗಿರ್ಬೇಕು ಸರ್. ನಮ್ಗೆ ಈಗ ಅವೆಲ್ಲ ಅನುಭವ ಆಗಿದೆ, ಹಂಗಾಗಿ ಹೇಳ್ತೀವಿ. ನಾವು ಹುಡುಗರಲ್ಲೆಲ್ಲ ಎಲ್ಲದನ್ನು ಆತರ ಆತರದಲ್ಲಿ ಮಾಡ್ತಿದ್ವು. ನಾವೀಗ ಅರ್ಜೆಂಟ್ ಹೋಗ್ಬೇಕು, ಅಲ್ಲಿ ನೇಗ್ಲು ಬಿಡ್ಬೇಕು, ಅಲ್ಲಿ ಟ್ರೈಲರ್ ಸಿಗಬೇಕು, ಟ್ರೈಲರ್ ಸಿಗಬೇಕಾದ್ರೆ ಏನ್ ಬೇಕು, ಅದೊಂದು ಡ್ರಾವರ್ ಅಡಿಗೆ ಆಕ್ಷನ್ ಅಷ್ಟು ಪೇಷನ್ಸ್ ಇರಲ್ಲ. ಆಗ ಏನ್ ಮಾಡ್ತೀವಿ, ಒಂದ್ ದಡಿ ಇಟ್ಟು ಒಂದು ಸಿಗಾಗ್ತಾ ಇದೆ, ದಡಿ ಸ್ಲಿಪ್ ಆಗಿ ಕಾಲ್ ಮೇಲೆ ಬಿದ್ಬಿಡ್ತು. ಸದ್ಯ ನನಗೆ ಮೂಳೆದು ಏನು ಪ್ರಾಬ್ಲಮ್ ಆಗಲಿಲ್ಲ, ಸ್ಕಿನ್ ಮಾತ್ರ ಫುಲ್ ಇದಾಯ್ತು, ಅದನ್ನ ಹಂಗೆ ಸ್ಟಿಚ್ ಮಾಡಿ. ಈಗ ನಮ್ಮ ಕೃಷಿ ಕೆಲಸಗಳು ಸುಗಮವಾಗಿ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಟ್ರ್ಯಾಕ್ಟರ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಟ್ರ್ಯಾಕ್ಟರ್ ಅಲ್ಲಿ ಬಳಕೆ ಮಾಡ್ತಕ್ಕಂತ ಪರಿಕರಗಳನ್ನು ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕು. ಅದು ನೇಗ್ಲಾಗಿರ್ಬೋದು, ಡಿಸ್ಕ್ ಆಗಿರ್ಬೋದು, ರೋಟೋವೇಟರ್ ಆಗಿರ್ಬೋದು, ಎಲ್ಲವುದನ್ನು ಟ್ರ್ಯಾಕ್ಟರ್ ಅಷ್ಟೇ ನೀಟಾಗಿ ಇಟ್ಕೊಂಡಾಗ ಕೆಲಸಗಳು ಬೇಗ ಆಗುತ್ತೆ, ಮತ್ತೆ ನಾವು ಅಂದ್ಕೊಂಡಂತಹ ಸಮಯದಲ್ಲಿ ಆಗುತ್ತೆ. ಯಾವ್ದ್ರಲ್ಲಾದ್ರೂ ಒಂದು ಸ್ವಲ್ಪ ಲೋಪಗಳು ಕಂಡುಬಂದ್ರೂ ಕೂಡ ನಾವು ಅಂದ್ಕೊಂಡ ಮಟ್ಟಕ್ಕೆ, ನಾವು ಅಂದ್ಕೊಂಡ ಸಮಯಕ್ಕೆ ಕೆಲಸಗಳು ಆಗುದಿಲ್ಲ. ಈ ನಿಟ್ಟಿನಲ್ಲಿ ಬೇರೆ ಪರಿಕರಗಳನ್ನು ಕೂಡ ನಾವು ಹೇಗೆ ಜೋಪಾನದಿಂದ ನೋಡ್ಕೋಬೇಕಾಗುತ್ತೆ ಸರ್? ಈಗ ಏನಾದ್ರು ಒಂದ್ ಕೆಲಸ ಮಾಡ್ತಾ ಇರ್ತೀವಿ, ಒಂಚೂರು ಸಣ್ಣ ವೆಲ್ಡಿಂಗ್ ಬಿಟ್ಟಿರುತ್ತೆ, ಆಗ ಏನ್ ಮಾಡ್ತೀವಿ, ಅದೇನಾಗಲ್ಲ ಅಂತ ಕೆಲವರು ಅದನ್ನೇ ಹೊಡಿತಾ ಇರ್ತಾರೆ. ಅದು ಒಂದ್ರಿಂದ ನಾಲ್ಕು ಇರುತ್ತೆ. ಈಗ ಅದ್ 100 ರೂಪಾಯಿ ಮುಗಿಯೋದು, 500 ರೂಪಾಯಿ ಆದ್ರೂ ಆಗ್ಬೋದು, 1000 ಆದ್ರೂ ಆಗ್ಬೋದು. ನನ್ನ ತರ ಅನ್ಕೊಂಡಿದ್ದೆ ಅಷ್ಟರಲ್ಲಿ ಈ ಕೆಲ್ಸಗಳು ಜಾಸ್ತಿ ಅದಲ್ಲ ಸುಮ್ಮನಾದೆ. ನಮ್ ಸ್ನೇಹಿತರದೊಂದು ವೆಲ್ಡಿಂಗ್ ಮಿಷಿನ್ ಇದೆ, ತಾಂಬಂದ್ಬಿಟ್ಟು ಸಣ್ಣ ಪುಟ್ಟವಿದ್ರೆ ನಾನೇ ವೆಲ್ಡಿಂಗ್ ಮಾಡ್ಕೋತೀನಿ. ಹಾಗೆ ತಕ್ಷಣ ಅದನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ, ತಕ್ಷಣ ಮಾಡ್ಕೋಬೇಕು. ಏನೇ ಪ್ರಾಬ್ಲಮ್ ಇದ್ರು, ಕೆಲವು ಟೈಮಲ್ಲಿ ಈಗ ಕೂಳೆ ಒಳಗೆ ಹೊಡಿತಾ ಇರ್ತೀವಿ, ಆ ಟ್ರ್ಯಾಕ್ಟರ್ ಕೆಳಗಡೆ ನುಸ್ತು ಹೋಗ್ತಾ ಇರುತ್ತೆ, ಕೂಳೆ ಇರುತ್ತೆ, ಕೂಳೆ ಗಿಳೆ ಹೊಡೆದು ಕೆಳಗಡೆ ಯಾವ್ದಾರ ಆಯಿಲ್ ಡ್ಯಾಮೇಜ್ ಆಗೋದು, ಲೀಕೇಜ್ ಬರೋದು, ಆಯಿಲ್ ಲೀಕೇಜ್ ಏನಾರ ಡ್ಯಾಮೇಜ್ ಆಗಿ ಆಯಿಲ್ ಲೀಕೇಜ್ ಬರೋದು, ಅದನ್ನೆಲ್ಲ ತುಂಬಾ ಕೇರ್ ಆಗಿ ನೋಡ್ಕೊಬೇಕು. ಅದ್ ಆಯಿಲ್ ಲೀಕೇಜ್ ಬಂತ ತಕ್ಷಣ ಅಲ್ಲೇ ಸ್ಟಾಪ್ ಮಾಡ್ಬೇಕದು. ಏನಾಗಲ್ಲ, ಮನೆ ಹತ್ರ ಹೋಗೋಣ ಅಂದ್ಬಿಟ್ರೆ ಅದು 10,000-12,000 ರೂಪಾಯಿ ಬೇಕು ಅದಕ್ಕೆ. ಅದು ಏನ ಇಂಜಿನ್ ಅಲ್ಲಿ ಆಯಿಲ್ ಇಲ್ಲ ಅಂದ್ರೆ ಕೆಲವೆಲ್ಲ ಒಂದ್ 5 ನಿಮಿಷ ಓಡಿರ್ಸಾಕ, 5 ನಿಮಿಷನೂ ಬೇಕಿಲ್ಲ, 1-2 ನಿಮಿಷ ಓಡಿರ್ಸಾಕು, ಅದು 40-45,000 ಬೇಕೇ ಬೇಕು. ಸರ್ವಿಸಿಂಗ್ ಬಗ್ಗೆ ಏನೆಲ್ಲ ಮುಂಜಾಗ್ರತೆ ವಹಿಸಬೇಕು, ಯಾವ್ಯಾವಾಗ ಸರ್ವಿಸ್ ಮಾಡಿಸ್ಬೇಕಾಗುತ್ತೆ, ಅದನ್ನ ಗಮನಿಸ್ತಕ್ಕಂಥದ್ದು ಹೇಗೆ? ಈಗ ಕೆಲವರು ಏನ್ ಮಾಡ್ತಾರೆ, ಅದು ಅವರು ಟೈಮಿಂಗ್ಸ್ ಏ ನೋಡ್ತಾ ಕುಂತಾರೆ. ಟೈಮಿಂಗ್ಸ್ ನೋಡಬಾರ್ದು. ಈಗ ನಾವು ಆಯಿಲ್ ಹೆಂಗು ನೋಡ್ತಾ ಇರ್ಬೇಕು, ಅದ್ ಗೊತ್ತಾಗುತ್ತೆ. ಅದು ಈಗ ಅದ್ ಅಬ್ಸರ್ವ್ ಮಾಡಿ ಅದ್ರ ಗಟ್ಟಿ ಇದೆಯಾ, ತೆಳುವಿದ್ಯಾ, ಕಪ್ಪಾಗಿದೆಯಾ, ಕೆಲವೊಂಥರ ಲೋಳ್ ಲೋಳ್ ಹೆಂಗ ಆಗ್ಬಿಡುತ್ತೆ. ಅದು ಆಗ ಏನ್ ಮಾಡ್ಬೇಕು, ನಾವ್ ಅದ್ ಇನ್ನು ಟೈಮಿಂಗ್ಸ್ ನೋಡಕ್ ಹೋಗ್ಬಾರ್ದು, ಇನ್ನು ಟೈಮ್ ಆಯಿಲ್ಲ ನಮ್ದು ಅಂತ ಹೇಳಿ ಆ ಟೈಮಲ್ಲಿ ಆಯಿಲ್ ಚೇಂಜ್ ಮಾಡ್ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ಇಂಜಿನ್ ಗೆ ಹೊಡೆತ ಬೀಳುತ್ತಾಗ ಇಂಜಿನ್ ಹಾಳಾಗಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಅದನ್ನ ನಿರ್ಲಕ್ಷ್ಯವನ್ನ ಮಾಡಕ್ ಹೋಗ್ಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು. ಅದನ್ನ ಯಾವ್ದಾದ್ರು ಒಂದ್ ಸಣ್ಣ ಲೋಪಗಳು ಕಂಡು ಬಂದ್ರೆ ತಕ್ಷಣ ಅದನ್ನ ಅಟೆಂಡ್ ಮಾಡ್ತಕ್ಕಂಥದ್ದು ಒಳ್ಳೇದಲ್ವಾ? ತುಂಬಾ ಒಳ್ಳೇದದು. ಈಗ ಸಣ್ಣ ಲೋಪ ಬಂದ ತಕ್ಷಣ ಅದನ್ನ ತಕ್ಷಣ ಅಟೆಂಡ್ ಮಾಡಿದ್ರೆ ಅಲ್ಲಿಗೆ ಸಾಲು ಆಗುತ್ತೆ. ಇಲ್ಲ ಅಂದ್ರೆ ದೊಡ್ಡದಾದ್ರೆ ಅದನ್ನ ಮತ್ತೆ ಅದನ್ನ ಇನ್ನೊಂದ್ ಗಾಡಿ ಇಡ್ಕೋಬೇಕು, ಇನ್ನೊಂದ್ ಗಾಡಿ ಇಟ್ಕೊಂಡ್ ಎಳ್ಕೊ ಹೋಗ್ಬೇಕು, ಅವೆಲ್ಲ ಮಾಡ್ಬೇಕು. ಈಗ ಅದ್ ಸಣ್ಣ ಪ್ರಾಬ್ಲಮ್ ಇದ್ದಾಗ ತಕ್ಷಣ ಅವರೇ ಬಂದು ಇಲ್ಲೇ ರೆಡಿ ಮಾಡ್ಕೊಡ್ತಾರೆ. ಅಲ್ಲಿಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಈಗ ಫೋನ್ ಮಾಡಿದ್ರೆ ಸಾಕು, ಅವ್ರು ಇಲ್ಲಿಗೆ ಬಂದು ಹಿಂಗಾಗಿದೆ ಅಂತ ಅವ್ರಿಗೆ ಕರೆಕ್ಟ್ ಆಗಿ ಹೇಳ್ಬಿಟ್ರೆ, ಮಾಹಿತಿಗಳನ್ನ ಹೇಳ್ಬಿಟ್ರೆ ಇಲ್ಲೇ ಬಂದು ರೆಡಿ ಮಾಡ್ಕೊಡ್ತಾರೆ. ಈಗೆಲ್ಲ ಏನು ತುಂಬಾ ಜನ ಟ್ರ್ಯಾಕ್ಟರ್ಗಳನ್ನ ಬಹಳ ಕಠಿಣವಾಗಿ ಬಳಕೆಯನ್ನ ಮಾಡ್ತಾರೆ, ಹೆಂಗ ಬೇಕೋ ಹಂಗೆ ಮನ್ಸಿಗೆ ಬಂದಂಗೆ ಬಳಕೆಯನ್ನ ಮಾಡ್ತಕ್ಕಂಥದ್ದು, ಬಹಳ ವೇಗವಾಗಿ ಹೋಗ ಅಂಥದ್ದು, ವೇಗವಾಗಿ ಉಳ ಅಂಥದ್ದು, ಮತ್ತೆ ಎಂತ ಕಲ್ಲು ಮಣ್ಣು ಗುಡ್ಡಗಳಿದ್ರು ಕೂಡ ಅಲ್ಲಿ ಹತ್ತಿಸ್ತೀನಿ ಅನ್ನುವಂತಹ ಧೈರ್ಯವನ್ನ ಮಾಡ್ತಕ್ಕಂಥದ್ದು, ಇದೆಲ್ಲ ಹೇಗೆ ಟ್ರ್ಯಾಕ್ಟರ್ಗೆ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅಂತ? ಸರ್, ಅವೆಲ್ಲ ನಾವು ಮಾಡಿದೀವಿ. ನಮ್ ಗಾಡೀಲಿ ಈಗ ಹೆಚ್ಚು ಕಮ್ಮಿ ಸಖತ್ ಮಲ್ಟಿ ಕಿತ್ ಬಿಟ್ಟಿದೀವಿ, ಮಾಡಿದೀವಿ, ಕೆಲಸ ಮಾಡಿದೆ. ಅದ್ರಲ್ಲಿ ಕೆಲಸ ಎಷ್ಟು ಮಾಡಿದೆ ಅಂತ ಅದ್ರ ಹೇಳಕ್ಕೆ ಅಸಾಧ್ಯ ಬಿಡಿ. ಯಾಕೆಂದ್ರೆ 30 ವರ್ಷದ ಟ್ರ್ಯಾಕ್ಟರ್, ಅದು 30 ವರ್ಷದ ಟ್ರ್ಯಾಕ್ಟರ್, ಮತ್ತೆ ಅಷ್ಟೇ ಕೆಲಸ ತಗೊಂಡಿದೀವಿ. ಅದ್ರಲ್ಲಿ ಹೆಚ್ಚು ಕಮ್ಮಿ 16 ಎಕರೆನ ಅದ್ರಲ್ಲಿ ಲೆವೆಲ್ ಮಾಡಿದ್ದೀನಿ. ತುಂಬಾ ಜಮೀನ್ನ ಸಿಂಗಲ್ ನೇಗ್ಲ್ ಹೊಡ್ಕೊಂಡು, ಇಲ್ಲ ಒಂದು ಟ್ರೆಂಚರ್ ಅಂತ ಇತ್ತು, ಟ್ರೆಂಚರ್ ಅದ್ರಲ್ಲಿ ಹೊಡ್ಕೊಂಡು ಎಲ್ಲ ಮಟ್ಟ ಮಾಡಿ ಸುಮಾರು ಜಮೀನನ್ನ ರೆಡಿ ಮಾಡಿದ್ದೀನಿ. ಟ್ರ್ಯಾಕ್ಟರ್ಲೇ ಮಾಡಿರೋದು. ನಾನು ಒಂದ್ಸಲ ಮಾತ್ರ ಒಂದ್ ಬುಲ್ಡೇಜರ್ ಕರೆಸಿದ್ದು, ಅದ್ ಬಿಟ್ರೆ ಬಾಕಿದೆಲ್ಲ ಟ್ರ್ಯಾಕ್ಟರ್ಲೇ ಮಾಡಿರೋದು. ಡ್ರೈವಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ಲಚ್ಗಳನ್ನ ಬಳಕೆ ಮಾಡ್ತಕ್ಕಂಥದ್ದು, ಮತ್ತೆ ಅದೇ ರೀತಿ ಬ್ರೇಕ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದು, ಇಲ್ಲೆಲ್ಲ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ವಹಿಸ್ಬೇಕು? ಈಗ ವೆಹಿಕಲ್ ರನ್ನಿಂಗ್ ಅಲ್ಲಿ ಇದ್ದಾಗ ಕ್ಲಚ್ ಮೇಲೆ ಕಾಲಿಟ್ಕೊಂಡಿರ್ತಾರೆ. ಈಗ ತುಂಬಾ ಲಾಂಗ್ ಹೋಗ್ಬೇಕಾದ್ರೆ ಕ್ಲಚ್ ಮೇಲೆ ಕಾಲಿಟ್ಕೊಂಬಾರ್ದು. ಕ್ಲಚ್ ಪ್ಲೇಟ್, ಕ್ಲಚ್ ಕಾರ್ಬನ್ ಅವೆಲ್ಲ ಹೋಗುತ್ತೆ. ಆದಷ್ಟು ಕಡಿಮೆ ಮಾಡ್ಬೇಕು ಅವ್ರು ಅದನ್ನ. ಆಮೇಲೆ ಏನ್ ಮಾಡೋದು, ಬ್ರೇಕ್ ಗಳನ್ನ ಕೆಲವ್ರು ಸುಮ್ಸುಮ್ನೆ ಹೊಡಿತಾರೆ. ಈಗ ಒಂದ್ ಸ್ವಲ್ಪ ಲಾಂಗ್ ಆಗಿ ತಿರುಗುತ್ತಷ್ಟೇ, ಅದೇನ್ ಮಾಡ್ತಾರೆ, ಫುಲ್ ಬ್ರೇಕ್ ಹೊಡೆದ್ಬಿಟ್ಟು ಅಲ್ಲೇ ತಿರ್ಗಿಸಕ್ ಇದ್ ಮಾಡ್ತಾರೆ. ಏನಾಗಲ್ಲ, ಒಂಚೂರು ಲಾಂಗ್ ಆಗಿ ಬಂದು ಒಂಚೂರು ಉಳ್ಕೊಂಡ್ರೆ ಅಲ್ಲಿ ರಿವರ್ಸ್ ಹಾಕೊಂಡ್ರೆ ಏನೂ ಆಗಲ್ಲ. ಹೈಡ್ರಾಲಿಕ್ ಮಿಷಿನ್ ಬಳಕೆ ಮಾಡುವಾಗಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ವಹಿಸಬೇಕಾಗುತ್ತೆ. ಹೈಡ್ರಾಲಿಕ್ ಅಂತೂ ತುಂಬಾ, ಅದು ಆಯಿಲ್ ಕಡಿಮೆ ಇರಬಾರ್ದು, ಲೀಕೇಜ್ ಎಲ್ಲೂ ಇರಬಾರ್ದು, ಅದೆಲ್ಲ ನೋಡ್ಕೊಬೇಕು. ಕೆಲವ್ರು ಏನ್ ಮಾಡ್ತಾರೆ, ಹೈಡ್ರಾಲಿಕ್ ಫುಲ್ ಎತ್ ಬಿಡ್ತಾರೆ, ಲೋಡ್ ಜಾಸ್ತಿ ಅಂತ ಇರುತ್ತೆ, ಅದು ಗೊತ್ತಾಗಲ್ಲ ಅವ್ರಿಗೆ. ಕೆಲವ್ರಿಗೆ ಗೊತ್ತಾಗುತ್ತೆ, ಆ ಸೌಂಡ್ ಬರುತ್ತೆ, ಅದು ಲೋಡ್ ಜಾಸ್ತಿ ತಗೊಂಡಾಗ ಡೀಸೆಲ್ ಜಾಸ್ತಿ ತಾಣತ್ತೆ, ಪಂಪ್ ಹೋಗುತ್ತೆ, ಇದೆಲ್ಲ ಆಗುತ್ತೆ. ಇದೆಲ್ಲ ಇಂಜಿನ್ ಮೇಲೆ ಕೂಡ ಹೆಚ್ಚು ಒತ್ತಡ ಆಗುತ್ತೆ, ಇಂಜಿನ್ ಪಂಪ್ ಎಲ್ಲದಕ್ಕೂ ಒತ್ತಡ ಆಗಿ ಆಗುತ್ತೆ, ಮತ್ತೆ ಡೀಸೆಲ್ ಜಾಸ್ತಿ ತಾಣತ್ತೆ. ಅದನ್ನ ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಕೊಂಡು ಅದನ್ನ ಲೋಡ್ ತಗೊಂಬೇಕಾದ್ರೆ ವಾಲ್ ಇರುತ್ತೆ ಅಲ್ಲಿ, ಇದು ಅದನ್ನ ಪಿಟಿಒ ಸಾಫ್ಟ್ ಅಂತ ಇರುತ್ತೆ. ಪಿಟಿಒ ಸಾಫ್ಟ್ ಅನ್ನ ಒಂದ್ ಚೂರು ಮುಂದೆ ಕೇಳಿದ್ರೆ ಅದು ಆ ಸೌಂಡ್ ಬರೋದಾಗ್ಲಿ, ಆ ಇದು ಲೋಡ್ ತಾಣದಾಗ್ಲಿ ಎಲ್ಲ ಸ್ಟಾಪ್ ಆಗುತ್ತೆ. ಮಣ್ಣು ಬಿಳ್ಳಿ ಅಂತ ಹೇಳಿ ಜರ್ಕ್ ಹೊಡಿತಾರೆ, ಅದು ಹೊಡಿತಾರೆ, ಅದು ಹೊಡಿತಾರೆ ಬಿಡಿ, ನಾವು ಮಾಡ್ತೀವಿ. ಯಾಕೆಂದ್ರೆ ಕೆಲ ಟೈಮ್ ಈಗ ಇಳಿದು ಅವೆಲ್ಲ ತೆಗಿಯೋದು ಒಂಥರ ಇದು ಅಂತ ಹೇಳಿ ನಾವು ಮಾಡ್ತೀವಿ. ಅದ್ ಮಾಡಿದ್ನ ಒಂದ್ ಏನೇ ಪ್ರಾಬ್ಲಮ್ ಆದ್ರೂ ಮೇನ್ ಅದನ್ನ ಮಾಡ್ಬೇಕು, ಅವ್ರು ನಿಗುವಾಗಿ ನೋಡ್ಕೊಂಡು ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕು ಸರ್. ಇವತ್ತು ಟ್ರ್ಯಾಕ್ಟರ್ಗಳು ಇಲ್ಲ ಅಂತ ಹೇಳಿದ್ರೆ ನಾವು ಕೃಷಿಯನ್ನ ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಟ್ರ್ಯಾಕ್ಟರ್ ತಗೊಳ್ಳೇಬೇಕು ಅಂತೇನಲ್ಲ, ಟ್ರ್ಯಾಕ್ಟರ್ನ ಬಾಡಿಗೆ ತಂದು ಇವತ್ತು ಉಳುಮೆ ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಿದ್ರೆ ಮಾತ್ರ ಕೃಷಿ ಚಟುವಟಿಕೆಗಳು ಮುಂದಕ್ಕೆ ಸಾಗ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಟ್ರ್ಯಾಕ್ಟರ್ ಬಳಕೆದಾರರಿಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ನೀವು? ಈಗ ನಾನು ಈ ವರ್ಷ ಒಂದು 6 ಎಕರೆ ಜೋಳ ಹಾಕಿದ್ದೀನಿ. ಪೂರ್ತಿ ಟ್ರ್ಯಾಕ್ಟ್ರಲ್ಲಿ ಹಾಕಿದ್ದು, ಟ್ರ್ಯಾಕ್ಟ್ರಲ್ಲಿ ಎಲ್ಲ ರೆಡಿ ಮಾಡಿದ್ದು. ಟ್ರ್ಯಾಕ್ಟ್ರಲ್ಲಿ ಈಗ ಸಾಕಷ್ಟು ಎಲ್ಲಾದ್ನು ಮಾಡ್ಬೋದು ಸರ್. ನನ್ನ ಮೊನ್ನೆ ಈಗ ಒಂದು 1/2 ಎಕರೆಗೆ ಒಂದಿಷ್ಟು ರಾಗಿ ಬಿತ್ತದೆ. ಅದಕ್ಕೇನು ಸಪ್ರೇಟ್ ಏನು ತಗೊಂಡೋಗಲ್ಲ, ಒಂದು ಸ್ವಲ್ಪ ಕಲ್ಟಿವೇಟರ್ ಅಲ್ಲಿ ಆ ಸಾಲ ಅಗಲ ಬರುತ್ತೆ ಅಷ್ಟೇ, ಒಂದು 2-3 ಇಂಚ್ ಅಗಲ ಬರುತ್ತೆ ಮಾಮೂಲಿ ಇದಕ್ಕೆ ಸಾಲಿಗೆ ಇದಕ್ಕೆ ಏನಾಗಲ್ಲ ಅಂತ ತಗೊಂಡೋಗುತ್ತೆ. ಚೆನ್ನಾಗಿ ಹುಟ್ಟಿತ್ತು. ಈಗ ನಾನು ಹೊಡ್ಕೊಟ್ಟೆ ಹಿಂದ್ಗಡೆ ಇಬ್ರು ಹಾಕಿರೋ 1/2 ಎಕರೆ 1.9 ಗೆ ಮುಗಿಸಿ ಬಂದ್ಬಿಟ್ಟು. ಅದೇ 6 ಅಲ್ಲ ಆದ್ರೆ ಒಂದು ದಿನ ಬೇಕದು ಪೂರ್ತಿಯ. ಟ್ರ್ಯಾಕ್ಟ್ರ್ಗಳು ಏನಪ್ಪ ಅಂದ್ರೆ, ಅವರು ಗಾಡಿ ಹತ್ತಕ್ಕಿಂತ ಮುಂಚೆ ಆಯಿಲ್ಗಳೆಲ್ಲ ಪೂರ್ತಿ ಕ್ಲೀನ್ ಚೆಕ್ ಮಾಡ್ಕೋಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಂಜಿನ್ ಆಯಿಲ್ ನೋಡಲ್ಲ, ಹೈಡ್ರಾಲಿಕ್ ಆಯಿಲು ನೋಡಲ್ಲ, ಗೇರ್ ಬಾಕ್ಸ್ ಆಯಿಲು ಏನು ನೋಡೋದೇ ಇಲ್ಲ ಬಿಡಿ ಕೆಲವರೆಲ್ಲವ. ಅದೇನ ಗೊತ್ತಿರಲ್ಲ, ಗೊತ್ತಿರಲ್ಲ. ಫಸ್ಟ್ ಅವ್ರು ತಿಳ್ಕೊಬೇಕು, ಒಬ್ಬ ಮೆಕ್ಯಾನಿಕ್ ಆಗ್ಲಿ ಯಾರ ತನಲಿ ಯಾರ ಕಡೆಯಿಂದಲಾರು ತಿಳ್ಕೊಬೇಕು, ಸರ್ ಇದ್ರ ಬಗ್ಗೆ ಏನೇನ್ ನೋಡ್ಕೊಬೇಕು ಟ್ರ್ಯಾಕ್ಟರ್ ಬಗ್ಗೆ. ಕೆಲವ್ರು ಏನ್ ಮಾಡ್ತಾರೆ, ಏನು ಕೇಳಲ್ಲ, ಸುಮ್ನೆ ಅವ್ರ ಗಾಡಿ ಓಡಿಸ್ಬೇಕು ಓಡ್ತಾರೆ. ಇದ್ರ ಏನಾರ ಗೇರ್ ಬಾಕ್ಸ್ ಆಯಿಲ್ ಇಲ್ಲ ಅಂದ್ರೆ ಅದ್ರಲ್ಲಿರೋ ಬೇರಿಂಗು ಬುಷ್ಷು ಪ್ರತಿ ಒಂದು ಹೋಗ್ತವೆ. ಆ ಹೋದಾಗ 10,000 ರೂಪಾಯಿ ಖರ್ಚಾಗುತ್ತೆ. ನಮ್ಗೆ ಇಲ್ಲಿ ಆಯಿಲ್ ಖರ್ಚಾಗದ ಎಷ್ಟು, ಒಂದು 500 ರೂಪಾಯಿ ಒಂದ್ ಲೀಟರ್ ಬೇಕು ಅಂದ್ರೆ ಅದಕ್ಕೆ ಕಡಿಮೆ ಆದಾಗ ಅಷ್ಟಾಕೊಂಡ್ರು ಸಾಕು. ಹೀಗೆ ಎಲ್ಲದನ್ನು ಕೂಡ ಆಗಾಗ್ಗೆ ಪರೀಕ್ಷೆಯನ್ನ ಮಾಡ್ಕೋಬೇಕು. ಏನಾದ್ರೂ ಲೋಪಗಳು ಕಂಡು ಬಂತು ಅಂತ ಅಂದ್ರೆ ತಕ್ಷಣ ಅದನ್ನ ಪರಿಹಾರವನ್ನ ಮಾಡ್ಕೋಬೇಕು. ಇಲ್ಲ ಅಂತ ಅಂದ್ರೆ ಹೆಚ್ಚು ನಷ್ಟ ಸಂಭವಿಸುತ್ತೆ. ಅದು ನಮ್ಮ ಕೆಲಸದ ನಷ್ಟ ಆಗಿರ್ಬೋದು, ನಮಗೆ ಏನು ಸದ್ಯ ಆ ಕಾಲಕ್ಕಾಗಬೇಕಾಗಿರುತ್ತೋ ಅಂತ ಕೆಲಸಗಳು ಸಾಧ್ಯ ಆಗೋದಿಲ್ಲ. ಅದರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಸಾಕಷ್ಟು ಹೊರೆ ಆಗುತ್ತೆ. ಅದೆಲ್ಲದನ್ನು ಕೂಡ ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ, ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಟ್ರ್ಯಾಕ್ಟರ್ ಏನಿರುತ್ತೋ ಅದನ್ನ ಚೆನ್ನಾಗಿ ನಿರ್ವಹಣೆಯನ್ನ ಮಾಡಬೇಕು. ಲೋಪಗಳನ್ನು ಆಗಾಗಲೇ ಗುರುತನ್ನ ಮಾಡಬೇಕು ಅನ್ನುವಂಥದ್ದು. ಟ್ರ್ಯಾಕ್ಟರ್ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕವನ್ನು ಮಾಡುವಂಥದ್ದು ಹೇಗೆ? ನಮ್ಮ ಫೋನ್ ನಂಬರು 9408043984. ಇನ್ನೊಮ್ಮೆ ಹೇಳಿ, 9408043984. ಒಳ್ಳೆಯದು ನಾರಾಯಣ ಸ್ವಾಮಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಕೃಷಿ ಬಳಕೆಯ ಟ್ರ್ಯಾಕ್ಟರ್ಗಳ ನಿರ್ವಹಣೆಯ ಅನುಭವಗಳನ್ನು ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಆತ್ಮನಿರ್ಭರ್ ಕಿಸಾನ್ ಭಾರತ್ ಕಿಶಾನ್ ಉತ್ಪಾದನ್ ಮೇ ಆತ್ಮನಿರ್ಭರ್ ಹೋನೆ ಕೆ ಸಾಥ್ ಸಾಥ್ ಫಸಲ್ ಕಿ ಕಟಾಯಿ ಕೆ ಉಪರಾಂತ್ ಉಪಜ್ ಕಿ ಹಾನಿ ಕೋ ರೋಕ್ನೆ, ಗ್ರಾಮೀಣ ಕ್ಷೇತ್ರೋ ಮೇ ರೋಜ್ಗಾರ್ ಸೃಜನ್ ಕರ್ನೆ ಔರ್ ಬೀಜ್ ಸೇ ಬಾಜಾರ್ ತಕ್ ಕೆ ವಿಷನ್ ಕೋ ಮಜಬೂತಿ ದೇನೆ ಕೆ ಉದ್ದೇಶ್ಯ ಸೇ ಏಕ್ ವರ್ಷ ಪೂರ್ವ ಮಾನನೀಯ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ನೇ ಏಕ್ ಮಹತ್ವಾಕಾಂಕ್ಷಿ ಕೇಂದ್ರೀಯ ಯೋಜನಾ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕಿ ಶುರುವಾತ್ ಕಿ. ಇಸ್ ಆಧುನಿಕ ಇನ್ಫ್ರಾಸ್ಟ್ರಕ್ಚರ್ ಸೇ ಕೃಷಿ ಆಧಾರಿತ ಉದ್ಯೋಗ ಲಗಾನೆ ಮೇ ಏಕ್ ಬಹುತ್ ಬಡಾ ಬದಲಾವ್ ಆಯೇಗಾ ಔರ್ ಬಹುತ್ ಬಡಿ ಗತಿ ಆಯೇಗಿ. ಸಾಥಿಯೋ, ಅಬ್ ಹಮ್ ಉಸ್ ಸ್ಥಿತಿ ಕಿ ತರಫ್ ಬಡ್ ರಹೆ ಹೈ ಜಹಾಂ ಗಾಂವ್ ಕೆ ಕೃಷಿ ಉದ್ಯೋಗೋ ಸೇ ಫೂಡ್ ಆಧಾರಿತ ಉತ್ಪಾದ ಶಹರ್ ಜಾಯೆಂಗೆ ಔರ್ ಯಹಿ ತೋ ಆತ್ಮನಿರ್ಭರ ಭಾರತ್ ಅಭಿಯಾನ ಕಾ ಸಂಕಲ್ಪ ಹೈ. ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸೇ ಪಾತ್ರ ಲಾಭಾರ್ಥಿ ಗೋದಾಮೋ ಕಾ ನಿರ್ಮಾಣ ಕರ್ ಸಕ್ತೆ ಹೈ. ಛಟಾಯಿ ಯಾ ಗ್ರೇಡಿಂಗ್ ಇಕಾಯಿ, ಪ್ಯಾಕಿಂಗ್ ಹೌಸ್, ಸಪ್ಲೈ ಚೇನ್ ಔರ್ ಕೋಲ್ಡ್ ಚೇನ್ ಜೈಸಿ ಸುವಿಧಾಯೆ ಯಾ ಫಿರ್ ಪ್ರಾಥಮಿಕ ಕೃಷಿ ಪ್ರಸಂಸ್ಕರಣ ಕೇಂದ್ರ ಕಿ ಸ್ಥಾಪನಾ ಕರ್ ಸಕ್ತೆ ಹೈ. ಇಸ್ ಯೋಜನಾ ಕೆ ತಹತ್ ಪಾತ್ರ ಲಾಭಾರ್ಥಿಯೋ ಕೋ 2 ಕರೋಡ್ ರೂಪಾಯಿ ತಕ್ ಕೆ ಋಣ ಪರ್ ಅಧಿಕತಮ 7 ವರ್ಷ ಕೆ ಲಿಯೆ ಬ್ಯಾಜ್ ಮೇ 3% ತಕ್ ಕಿ ಛೂಟ್ ದಿ ಜಾ ರಹಿ ಹೈ. ಋಣ ಪುನರ್ಭುಕ್ತಾನ್ ಕೆ ಲಿಯೆ 6 ಮಹೀನೆ ಸೇ 2 ವರ್ಷ ತಕ್ ಮೋರಿಟೋರಿಯಂ ಕಿ ಸುವಿಧಾ ಭೀ ಉಪಲಬ್ಧ ಹೈ. ಇಸ್ ಯೋಜನಾ ನೇ ಅಬ್ ತಕ್ ಸಫಲತಾ ಕಿ ಕೈ ಮಿಸಾಲೆ ಕಾಯಂ ಕಿ ಹೈ. ಜೈಸೆ ಕಿ ಮಧ್ಯಪ್ರದೇಶ ಕೆ ಲಾಭಾರ್ಥಿ ಶ್ರೀ ವಿಪಿನ್ ತ್ರಿಪಾಠಿ ನೇ ಅಗ್ರಿಕಲ್ಚರ್ ವೇಸ್ಟ್ ಸೇ ಬಯೋಫ್ಯೂಲ್ ಬನಾನೆ ಕಾ ಇನ್ನೋವೇಟಿವ್ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾಯಾ ಹೈ. ಲೋನ್ ಮಿಲ್ನೆ ಕಿ ವಜಹ ಸೇ ಹಮ್ ಸಮಯ ಪರ್ ಸಾರಿ ಮಶೀನೋ ಕಾ ಪ್ರೊಕ್ಯೂರ್ಮೆಂಟ್ ಔರ್ ಸಾರಾ ಸಿವಿಲ್ ವರ್ಕ್ ಟೈಮ್ ಪೇ ಕರವಾ ಪಾಯೆ ಜಿಸ್ಸೆ ಯೇ ಪ್ರೊಜೆಕ್ಟ್ ಕೋ ಲಗಾನಾ ಸಂಭವ ಹೋ ಪಾಯೆ. ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ಯಶ್ ವರ್ಧನ್ ಮುಂದ್ರಾ ನೇ ಸಾರ್ಟಿಂಗ್ ಅಂಡ್ ಗ್ರೇಡಿಂಗ್ ಯೂನಿಟ್ ಲಗಾ ಕರ್ ರೋಜ್ಗಾರ ಕೆ ಅವಸರ ಪೈದಾ ಕಿಯೆ ಹೈ. ಕರ್ನಾಟಕ ಕಿ ಮಹಿಳಾ ಉದ್ಯಮಿ ಶ್ರೀಮತಿ ಮಮತಾ ವಿ ನೇ ಪ್ರೈಮರಿ ಪ್ರೊಸೆಸಿಂಗ್ ಸೆಂಟರ್ ಲಗಾ ಕರ್ ಪ್ರಗತಿ ಕಿ ನೈ ರಾಹ ಚುನಿ ಹೈ. ಸಣ್ಣ ಪುಟ್ಟ ಉದ್ಯಮಿಗಳನ್ನ ಮತ್ತಷ್ಟು ಅಗ್ರಿಕಲ್ಚರ್ ಅಲ್ಲಿ ಹೆಚ್ಚು ನಾವು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಕಾರಣಕಾರಕವಾದಂತಹ ಈ ಅಗ್ರಿಕಲ್ಚರ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಂದ ನಮ್ಮ ಇನ್ನಷ್ಟು ಯೋಜನೆಗಳು ಆಯೋಜನೆಗಳು ಉತ್ತಮಗೊಂಡಿದೆ. ರಾಜಸ್ಥಾನ ಕೆ ಲಾಭಾರ್ಥಿ ಶ್ರೀ ದಿನೇಶ್ ಭಟ್ಟರ್ ನೇ ಜೀರೆ ಕಿ ಪ್ರೊಸೆಸಿಂಗ್ ಯೂನಿಟ್ ಲಗಾ ಕರ್ ಆಸ್ ಪಾಸ್ ಕೆ ಗ್ರಾಮೀಣೋ ಕೋ ಆತ್ಮನಿರ್ಭರತಾ ಪ್ರದಾನ್ ಕಿ ಹೈ.